ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುಸಂಗೋಪನಾ ವಿಭಾಗದ ವಿಜ್ಞಾನಿಯಾಗಿರುವ ಡಾ ರಂಗನಾಥ್ ಜಿಜೆ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುಸಂಗೋಪನೆ ವಿಭಾಗದ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಜಿಜೆ ಅವರಿದ್ದಾರೆ. ಇವತ್ತು ಮಳೆಗಾಲದ ಸಮಯದಲ್ಲಿ ಜಾನುವಾರುಗಳ ನಿರ್ವಹಣೆ ಬಹಳ ಮುಖ್ಯ. ಮಳೆ ಜಾಸ್ತಿ ಆಗುತ್ತೆ, ಕೆಲವು ಕಡೆ ಸೊಳ್ಳೆಗಳು ಬರ್ತವು, ನೊಣಗಳು ಬರ್ತವು, ಬೇರೆ ಬೇರೆ ಥರದ ರೋಗಗಳು ಬರ್ತವು. ಈ ಕಾಲದಲ್ಲಿ ತಂದಾಗ್ತಕ್ಕಂಥ ಹಸಿಮೇವು, ಅದರಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು, ಈಗ ಹೇಗೆ ಅವುಗಳನ್ನು ನಿರ್ವಹಿಸಬೇಕು, ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರಂಗನಾಥ್ ಅವರೇ. ನಮಸ್ತೆ. ನಮಸ್ತೆ. ಪಶುಸಂಗೋಪನೆ ಅಂದ ತಕ್ಷಣ ನಮಗೆ ದನಕರುಗಳು ಇದಾವು, ಆಡು, ಕುರಿ, ಮೇಕೆ, ಕೋಳಿ, ನಾಯಿ ಇವೆಲ್ಲವೂ ಬರ್ತಾವು. ಆದರೆ ಪ್ರಮುಖವಾಗಿ ನಾವು ಸಾಕ್ತಕ್ಕಂಥ, ಪ್ರೀತಿಯಿಂದ ಸಾಕ್ತಕ್ಕಂಥ ದನಕರುಗಳ ಬಗ್ಗೆನ ಒಂದು ಸ್ವಲ್ಪ ಕಾಳಜಿ ತಗೋಬೇಕು ಅಂದರೆ ಮಳೆಗಾಲದಲ್ಲಿ ಪಶುಸಂಗೋಪನೆ ನಿರ್ವಹಣೆ ಮಾಡೋದು ಕಷ್ಟನಾ, ಹೇಗೆ? ಮುಖ್ಯವಾಗಿ ನಮ್ಮ ಮಲೆನಾಡಿನಲ್ಲಿ ಈ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನದಾಗಿ ಮಳೆ ಬೀಳತಕ್ಕಂಥದ್ದು ವಾಡಿಕೆ ಇದೆ. ಆ ಮಳೆಗಾಲದಲ್ಲಿ ಸ್ವಲ್ಪ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂದ್ರೆ, ಯಾಕಂದ್ರೆ ಇಲ್ಲೇ ಮನೆಯಲ್ಲೇ ಕಟ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಹೊರಗಡೆ ಬಿಡ್ಲಿಕ್ಕೆ ಆಗಲ್ಲ, ಮತ್ತೆ ವಾತಾವರಣದಲ್ಲಿ ಏರುಪೇರ್ ಆಗ್ತಾ ಇರುತ್ತೆ. ಸಾಧಾರಣವಾಗಿ ಹೆಚ್ಚಿನ ನೀರಿನ ಅಂಶ, ಸಾಂದ್ರತೆ ಮತ್ತೆ ಕೋಲ್ಡ್ ಇರೋದ್ರಿಂದ ಕೆಲವು ಸಮಸ್ಯೆಗಳು ಬರ್ತವೆ. ಅದನ್ನ ನಿರ್ವಹಣೆ ಸುಲಭವಾಗಿ ಮಾಡ್ಕೊಂಡ್ರೆ ಮೇಂಟೈನ್ ಮಾಡದೇನು ತೊಂದ್ರೆ. ಅಂದ್ರೆ ಮಳೆಗಾಲ ಜನದೊಳಗೆ ತಂಪು ಜಾಸ್ತಿ ಆಗುತ್ತೆ ಅಲ್ವಾ? ಹೌದು, ತೇವಾಂಶ ಹೆಚ್ಚಾಗಿರುತ್ತೆ, ಕೆಲವು ಸಮಸ್ಯೆಗಳು ಬರೋದ್ರಿಂದ, ಮತ್ತೆ ನೀರು ಹೊಸದಾಗಿ ನೀರು ಹರಿಯೋದ್ರಿಂದ ಹೊಸದಾಗಿ ಸಿಗಿರ್ತಕ್ಕಂಥ ಮೇವು, ಮೇವಿನಲ್ಲಿ ಬದಲಾವಣೆಗಳು, ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತವೆ. ಆದ್ರೆ ಅವನ್ನ ಸರಿಯಾದ ಕ್ರಮದಲ್ಲಿ ನೋಡ್ಕೊಂಡ್ರೆ ಈ ಸಮಸ್ಯೆಗಳನ್ನ ಹತೋಟಿ ಮಾಡಬಹುದು. ಒಬ್ಬ ತಜ್ಞರಾಗಿ ಆ ಸಮಸ್ಯೆಯನ್ನ ಹೇಗೆ ಗುರುತಿಸ್ತೀರಿ, ಯಾವ್ಯಾವ ಮುಖ್ಯ ಸಮಸ್ಯೆಗಳು? ಸಾಧಾರಣವಾಗಿ ನೋಡಿ, ಏನಕಪ್ಪ ಮಳೆಗಾಲದಲ್ಲಿ ಸಮಸ್ಯೆ ಹೆಚ್ಚು, ಏನ್ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಅಂತಂದ್ರೆ ನೋಡ್ರಿ, ಮಳೆಗಾಲದಲ್ಲಿ ಏನಕ್ಕೆ ಹೇಳಿ, ಒಂದು ತಂಪಾಗಿರುತ್ತೆ, ಎರಡನೇ ವಿಚಾರವಾಗಿ ಹೆಚ್ಚಿನ ನೀರಿನ ಅಂಶ ಇರುತ್ತೆ, ಅಂದ್ರೆ ಆಗಿ ಮತ್ತೆ ಕೊಟ್ಟಿಗೆಗಳನ್ನ ಶುಚಿಯಾಗಿ ಇಡ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ, ಯಾಕಂದ್ರೆ ಬಿಸಿಲು ಬೀಳ್ತಾ ಇರೋದಿಲ್ಲ, ಗಾಳಿನೂ ಸ್ವಲ್ಪ ಕಡಿಮೆ, ಹಾಗಾಗಿ ಒದ್ದೆಯಾಗೇ ಇರ್ತವೆ. ಮತ್ತೆ ಇನ್ನೊಂದು ಹೊರಗಡೆ ಬಿಟ್ಟಲ್ಲಿ ಆಡುಗಳು ಇರ್ಬೋದು, ಮತ್ತೆ ಇನ್ನು ಆಕಳಗಳಿರ್ಬೋದು, ಕುರಿ, ಮೇಕೆ ಇವೆಲ್ಲನು ಒದ್ದೇ ಆದ್ರೆ ನೀರಿನ ಮಳೆನಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ನಮ್ಮ ಕೊಟ್ಟಿಗೆಗಳಲ್ಲಿ ನೀರಿನ ತೇವಾಂಶ ಹೆಚ್ಚಾಗಿರೋದ್ರಿಂದ ಕೆಲವು ಬ್ಯಾಕ್ಟೀರಿಯಾಗಳಿರ್ಬೋದು ವೃದ್ಧಿ ಆಗ್ತವೆ, ಸಾಧಾರಣವಾಗಿ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗ್ತವೆ. ಮತ್ತೆ ಈ ಒಂದು ತಂಪು ಹೆಚ್ಚಾದಂಗೆ ಈ ಕೀಟಗಳ ಬಾಧೆ, ಹುಣ್ಣೆಗಳ ಬಾಧೆ ಹೆಚ್ಚಾಗುತ್ತೆ, ಯಾಕಂದ್ರೆ ಅವುಗಳ ಸಂತಾನೋತ್ಪತ್ತಿನಲ್ಲೇನೋ ಬದಲಾವಣೆ ಆಗೋದ್ರಿಂದ ಕೀಟಗಳು ಮತ್ತೆ ಹುಣ್ಣೆಗಳನ್ನು ವೃದ್ಧಿ ಆಗ್ತವೆ. ಮುಖ್ಯವಾಗಿ ಈ ನಮ್ಮ ಕೊಟ್ಟಿಗೆ ಮತ್ತೆ ಸುತ್ತಮುತ್ತ ಪ್ರದೇಶದಲ್ಲಿ ಜೋಗು ಅಂದ್ರೆ ನೀರಿನ ಅಂಶ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳಂತಹ ಕ್ರಿಮಿ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ, ಬ್ಯಾಕ್ಟೀರಿಯಾಗಳು ಏನೋ ಅಣುಜೀವಿಗಳು ವೃದ್ಧಿ ಆಗ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲೇ ಆಕಿರ್ತಕ್ಕಂತ, ಯಾಕಂದ್ರೆ ಹೊರಗಡೆ ಬಿಡೋದಿಲ್ಲ ಸಾಧಾರಣವಾಗಿ, ಹೊರಗಡೆ ಗಂಜಲ ಇರತಕ್ಕಂಥದ್ದು ಗಂಜಲದಲ್ಲಿ ಇರ್ತಕ್ಕಂತ ಯೂರಿಯಾ ಅದು ಡಿಗ್ರೇಡ್ ಮಾಡಿ ಅಮೋನಿಯಾ ಅನಿಲವಾಗಿ ಪರಿವರ್ತನೆ ಆಗುತ್ತೆ. ಈ ಅಮೋನಿಯಾ ಅನಿಲ ಏನಿದೆಯಲ್ಲ ಅದು ಶ್ವಾಸಕೋಶಕ್ಕೆ ಹುರಿ ಆಗ್ತದೆ, ಅದೊಂದು ವಿಷಕಾರಿಯಾಗಿ ಪರಿಣಾಮ ಬೀರುತ್ತಂತ. ಅದು ಯಾಕಂದ್ರೆ ಅಮೋನಿಯಾ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಯ್ತು ಅಂದ್ರೆ ಕೊಟ್ಟಿಗೆಗಳಲ್ಲಿ ಸುತ್ತಮುತ್ತ ಏನೋ ವಿಷಕಾರಿ ಆಗಿ ಪರಿವರ್ತನೆ ಬೀಳುತ್ತೆ, ಅಂದ್ರೆ ಮುಖ್ಯವಾಗಿ ಶ್ವಾಸಕೋಶದ ಮೇಲೆ. ಹಾಗಾಗಿ ಶ್ವಾಸಕೋಶ ಸಂಬಂಧಿ ರೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾವೆ. ಜೊತೆಗೆ ಇನ್ನೊಂದು ಅಂದ್ರೆ ಈಗ ಜಂತು ಹುಳುಗಳು ಅಂದ್ರೆ ಹೊಸದಾಗಿ ಬೇರೆ ಕಡೆಯಿಂದ ನೀರು ಹರಿದು ಬಂದಿರತಕ್ಕಂಥದ್ದು, ಮತ್ತೆ ಹೊಸದಾಗಿ ಚಿಗುರಿರತಕ್ಕಂಥದ್ದು, ಮತ್ತೆ ಬೇರೆ ಪರಾವಲಂಬಿ ಜೀವಿಗಳ ವರ್ಸ್ಟ್ ನಾವು ಸೆಕೆಂಡ್ರಿ ವರ್ಸ್ಟ್ ಅಂತ ಕರಿತೀವಿ, ಅವುಗಳ ವೃದ್ಧಿ ಆಗೋದ್ರಿಂದ ಸಮೇತ ಪರಾವಲಂಬಿ ಜೀವಿಗಳು ಇನ್ನೂ ಹೆಚ್ಚಾಗುತ್ತೆ, ಮತ್ತೆ ಬ್ಯಾಕ್ಟೀರಿಯಾನು ವೃದ್ಧಿ ಆಗೋದ್ರಿಂದ ಈ ಏನೋ ಈ ಸಾಧಾರಣವಾಗಿ ಏನು ಬೇದಿ ಈ ತರ ಸಮಸ್ಯೆಗಳು ಹೆಚ್ಚಿಂದ ಕಂಡು ಬರ್ತವೆ. ಮತ್ತೆ ಹುಣ್ಣೆಗಳ ಕಾಟ ಹೆಚ್ಚಾಗುತ್ತೆ, ಜೊತೆಗೆ ನಮ್ಮ ಈ ನೊಣಗಳು ಕಡಿ ನೊಣಗಳ ಕಾಟ ಮತ್ತೆ ಸೊಳ್ಳೆಗಳ ಕಾಟ ಹೆಚ್ಚಿನ ಕಂಡು ಬರುತ್ತೆ. ಮುಖ್ಯವಾಗಿ ಬರ್ತಕ್ಕಂತ ಕಾಯಿಲೆಗಳು ಅಂತಂದ್ರೆ ಜಾನುವಾರುಗಳಲ್ಲಿ ಒಂದು ಕುರಿ ಮತ್ತೆ ಹಾಡುಗಳಲ್ಲಿ ಬಂದ್ರೆ ಎಂಟ್ರೋಟಾಕ್ಸಿಮಿ ಅಂತ ಕರಿತೀವಿ, ಅಂದ್ರೆ ಬೇದಿ ಆಗ್ತಕ್ಕಂಥದ್ದು ಸಮಸ್ಯೆ ಕಂಡು ಬರುತ್ತೆ. ಮತ್ತೆ ಈ ಗಳಲೆ ರೋಗ ಅಂತ ಕರಿತೀವಿ ನಾವು, ಗಳಲೆ ರೋಗ ಕುರಿ ಹಾಡುಗಳಲ್ಲೂ ಬರುತ್ತೆ, ಮತ್ತೆ ಜನ್ಮ ಆಕಳು ಎಮ್ಮೆಗಳಲ್ಲೂ ಬರುತ್ತೆ. ಎಮ್ಮೆಗಳು ಬಹಳ ಸೆನ್ಸಿಟಿವ್ ಇರ್ತವೆ, ಎಮ್ಮೆಗಳಲ್ಲಿ ಈ ಗಳಲೆ ರೋಗ ಬಂತು ಅಂತಂದ್ರೆ ಕೆಲವೊಮ್ಮೆ ಸಡನ್ ಆಗಿ ಡೆತ್ ಆಗ್ತಕ್ಕಂಥ ಮರಣವಂತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದ್ರ ಜೊತೆ ಏನು ಈ ಬೇದಿ ಆಗ್ತಕ್ಕಂಥದ್ದು ಅಂದ್ರೆ ಮುಖ್ಯವಾಗಿ ಕರುಗಳಲ್ಲಿ ಮತ್ತೆ ಚಿಕ್ಕ ಮರಿಗಳಲ್ಲಿ ಬೇದಿ ಆಗ್ತಕ್ಕಂಥ ಸಮಸ್ಯೆ ಹೆಚ್ಚು. ಯಾಕಂತಂದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕೊಟ್ಟಿಗೆಗಳಲ್ಲಿ ಇರ್ಬೋದು ಮತ್ತೆ ಹೊರಗಡೆ ಬಿಟ್ಟಲ್ಲಿ ಅಣುಜೀವಿಗಳ ವೃದ್ಧಿ ಆಗಿ ಅವುಗಳ ಕಲುಷಿತವಾದ ನೀರನ್ನು ಸೇವನೆ ಮತ್ತೆ ಮಳೆನಲ್ಲಿ ನೆಂದಿರ್ತಕ್ಕಂಥ ಆಹಾರ ಸೇವನೆಯಿಂದನೂ ಈ ಮೈಕ್ರೋ ಆರ್ಗಾನಿಸಮ್ ದೇಹ ಸೇರಿ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಇಷ್ಟೆಲ್ಲನೂ ಹೇಳಿದ್ರಿ ನೀವು. ಒಂದು ಏನಂದ್ರೆ ಇಷ್ಟು ತಂಪಾದ ವಾತಾವರಣ, ಕಲುಷಿತ ನೀರು, ಇವುಗಳಿಂದ ಅನೇಕ ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗ್ತವೆ, ಅವು ಸಮಸ್ಯೆ ಮಾಡ್ತವೆ ಅಂತ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಅವು ವೃದ್ಧಿ ಆಗಲ್ದಂಗೆ ಮಾಡ್ಕೊಳ್ಳೋದು ಒಂದು, ಆ ನಂತರ ಈ ರೋಗಾಣುಗಳು ನಮ್ಮ ಜಾನುವಾರುಗಳಿಗೆ ಅವು ಹೊಟ್ಟೆಯಲ್ಲಿ ಸೇರಲಿ ಅಥವಾ ಏನಾದರೂ ಸಮಸ್ಯೆ ಮಾಡಲಿ ಹಂಗೇನರ ಮಾಡ್ತು ಅಂತಂದ್ರೆ ನಮ್ಮ ಜಾನುವಾರುಗಳಿಗೆ ಮುಂಜಾಗ್ರತೆ ಕ್ರಮ ಏನಾದರೂ ತಗೊಳಕ್ಕೆ ಸಾಧ್ಯನಾ? ಹೌದು ಹೌದು, ಈಗ ಕೆಲವು ಮುಂಜಾಗ್ರತೆ ಕ್ರಮಗಳಿದಾವೆ. ಈಗ ಸಾಧಾರಣವಾಗಿ ನಿಮ್ಗೆ ಆವಾಗಲೇ ಇದೆ, ಕೆಲವು ರೋಗಗಳಿಗೆ ಲಸಿಕೆ ಇದೆ. ಲಸಿಕೆ ನಾವು ಏನೋ ಚುಚ್ಚುಮದ್ದು ಹಾಕಿಸ್ಕೊಳ್ತೀವಲ್ಲ ಮಕ್ಕಳಿಗೆ, ಅದೇ ತರ ಲಸಿಕೆನ ಹಾಕಿಸ್ಬೋದು ನಾವು ಜಾನುವಾರುಗಳಲ್ಲಿ. ಸಾಧಾರಣವಾಗಿ ನಾವು ಆವಾಗಲೇ ಇದೆ ಮುಖ್ಯ ರೋಗಗಳಲ್ಲಿ ನಮ್ಗೆ ಎಂಟ್ರೋಟಾಕ್ಸಿಮಿ ಅಂತ ಕರಿತೀವಿ, ಕರುಳು ಬೇನೆ ಕುರಿ ಮತ್ತೆ ಹಾಡುಗಳಲ್ಲಿ. ಮತ್ತೆ ಈ ಚಪ್ಪೆ ರೋಗ ಅಂತ ರೋಗ ಬರುತ್ತೆ, ಅದು ಮುಖ್ಯವಾಗಿ ಕುರಿ ಹಾಡುಗಳಲ್ಲಿ ಬರುತ್ತೆ, ಮತ್ತೆ ಆಕಳುಗಳಲ್ಲೂ ಮತ್ತೆ ಮೊಣಕಗಳಲ್ಲೆಲ್ಲಾನು ಬರೋ ಸಾಧ್ಯತೆ ಇದೆ ಈ ಒಂದು ಸೀಸನ್ ಅಲ್ಲಿ. ಜೊತೆಗೆ ಗಳಲೆ ರೋಗ ಆಗ್ಲೇ ಇದೆ, ಈ ಗಳಲೆ ರೋಗವನ್ನು ಬರ್ತಕ್ಕಂತ ಸಾಧ್ಯತೆ ಹೆಚ್ಚು. ಮುಖ್ಯವಾಗಿ ಈ ಹಳಿಯಾಳ ಭಾಗ ಮತ್ತೆ ಯಲ್ಲಾಪುರ ಭಾಗದಲ್ಲಿ ಈ ಗಳಲೆ ರೋಗವನ್ನು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೆಲವು ಭಾಗದಲ್ಲಿ ಕಂಡು ಬಂದಿದೆ, ಹೋದ ವರ್ಷ ಕಂಡು ಬಂದಿದೆ, ಈ ವರ್ಷ ಇನ್ನು ಶುರುವಾತ್ ಆಗಿರೋದ್ರಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವೇನ್ ಮಾಡಬಹುದು, ಸಾಧಾರಣವಾಗಿ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಈ ಕರುಳು ಬೇನೆ ಮತ್ತೆ ಎಂಟ್ರೋಟಾಕ್ಸಿಮಿ ಅಂತ ಕರಿತೀವಿ ಅದಕ್ಕೆ ಲಸಿಕೆ ಹಾಕಿಸ್ಬೇಕಾಗುತ್ತೆ. ಒಮ್ಮೆ ಲಸಿಕೆ ಹಾಕಿಸಿದ್ದಲ್ಲಿ ತೊಂದರೆ ಇಲ್ಲ, ಹಾಕಿಸ್ತಾ ಇದ್ದಲ್ಲಿ ರೈತ ಬಂದವರು ತಕ್ಷಣ ಈ ಒಂದು ಎಂಟ್ರೋಟಾಕ್ಸಿಮಿಯಕ್ಕೆ ಲಸಿಕೆ ಹಾಕಿಸ್ಬೇಕು. ಯಾವುದೇ ಲಸಿಕೆ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲು ಜಂತು ನಾಶಕಗಳನ್ನು ಹಾಕಿಸ್ಬೇಕು, ಜಂತು ಹುಳಿಗೆ ಔಷಧಿ ಹಾಕಿಸ್ಬೇಕು. ಯಾಕಂತಂದ್ರೆ ಈ ಒಂದು ನಿಮ್ಗೆ ಆವಾಗ್ಲೇ ಹೇಳಿದೆ ಏನು ಕಲುಷಿತವಾದ ನೀರಿನಿಂದ ಇರ್ಬೋದು, ಮತ್ತೆ ಮೇವಿನಲ್ಲಿ ಹರಿದು ಬಂದಿರತಕ್ಕಂಥದ್ದು, ಮತ್ತೆ ಈ ಸೆಕೆಂಡರಿ ವರ್ಸ್ ಅಂತ ಕರಿತೀವಿ ನಾವು, ಅಂದ್ರೆ ಈ ಪರಾವಲಂಬಿ ಜೀವಿಗಳಿಗೆ ಸೆಕೆಂಡರಿ ವರ್ಸ್ ಇರುತ್ತೆ, ಅವುಗಳ ವೃದ್ಧಿಯಿಂದನೂ ಜಂತು ಹುಳುಗಳು ಅಥವಾ ಪರಾವಲಂಬಿ ಜೀವಿಗಳು ವೃದ್ಧಿ ಆಗ್ತವೆ ಹೊಟ್ಟೆ ಒಳಗಡೆ. ಮೊದಲಿಗೆ ಏನ್ ಮಾಡ್ಬೇಕು, ಅವುಗಳ ವೃದ್ಧಿ ಆದಲ್ಲಿ ಅವುಗಳ ಏನು ಈ ಆಕಳಗಳಲ್ಲಿ ಅಥವಾ ನಮ್ಮ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡ್ತವೆ, ಮತ್ತೆ ಆಹಾರದ ಉಪಯುಕ್ತತೆನು ಅವುಗಳ ಬಳಕೆನು ಕಡಿಮೆ ಆಗ್ತವೆ. ಹಾಗಾಗಿ ಮೊದಲನೇದ ಏನ್ ಮಾಡ್ಬೇಕಾಗಿರೋದು, ನಾವು ಸಾಧಾರಣವಾಗಿ ಜಂತುಗಳ ಔಷಧಿಗಳನ್ನ ಮೊದಲು ಹಾಕಿಸ್ಬೇಕಾಗುತ್ತೆ, ತದನಂತರ ಎಂಟ್ರೋಟಾಕ್ಸಿಮಿಯಾ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಟೆಟನಸ್ ಟಾಕ್ಸಿನ್ ಅಂತಾನು ಜೊತೆಯಲ್ಲಿ ಬರುತ್ತೆ, ಅದನ್ನು ಸಮೇತ ಹಾಕಿಸ್ಬೇಕು. ನಂತರ ಈ ಜೂನ್ ಮೊದಲನೇ ವಾರ ಅಥವಾ ಮೇ ಎಂಡಲ್ಲಿ ನಾವು ಸಾಧಾರಣವಾಗಿ ಈ ಚಪ್ಪೆ ರೋಗದ್ದು ಮತ್ತೆ ಗಳಲೆ ರೋಗದ ಲಸಿಕೆನ ಹಾಕಿಸ್ಬೇಕಾಗುತ್ತೆ. ಗಳಲೆ ರೋಗ ಇಲ್ಲಿ ಈಗ ಮೇ ಎಂಡಲ್ಲಿ ಯಾರಾದ್ರೂ ಹಾಕ್ಸಿದ್ರೆ ತೊಂದರೆ ಇಲ್ಲ, ಆದ್ರೆ ಜೂನ್ ಹಾಕಿಸಿದ್ದೇ ಇಲ್ಲ, ಲಸಿಕೆ ಹಾಕಿಸಿದ್ದೇ ಇಲ್ಲ ಅಂದ್ರೆ ಈ ತಕ್ಷಣವಾಗಿ ಮತ್ತೆ ಬಿ ಕ್ಯೂ ಮತ್ತೆ ಎಚ್ ಎಸ್ ಅಂತಕ್ಕಂತ ಎರಡು ಲಸಿಕೆನು ಒಂದೇ ಇದ್ರಲ್ಲಿ ಬಂತು, ಅದನ್ನ ಲಸಿಕೆ ಹಾಕಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಕ್ರಮ ತಗೊಳ್ಬೇಕು ಅಂತಂದ್ರೆ, ಒಂದು ನಾವು ಫ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಈ ರೋಗಗಳು ಹುಳ್ಬಣ ಆಗ್ಲಿಕ್ಕೆ ಕಾರಣಗಳೇನಿರ್ತವೆ ಅದನ್ನ ನಾವು ಕಡಿಮೆ ಮಾಡ್ಬೇಕು. ಏನು ಸಾಧಾರಣವಾಗಿ ನೀವು ಆವಾಗ್ಲೇ ಹೇಳಿದೆ, ಒಂದು ಕೊಟ್ಟಿಗೆಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಕೊಟ್ಟಿಗೆ ನೆಲ ಯಾಕಪ್ಪ ಅಂದ್ರೆ ನೀರು ತೇವಾಂಶ ಕಡಿಮೆ ಹಾಗಾಗಿ ಮಾಡಬೇಕು, ಅಂದ್ರೆ ಸ್ವಲ್ಪ ಡ್ರೈ ಆಗಿ ಡ್ರೈ ಇರೋ ಹಾಗೆ ನೋಡ್ಕೊಳ್ಬೇಕು. ಇಲ್ಲ ಅಂದ್ರೆ ಮೈಕ್ರೋ ಆರ್ಗನಿಸಮ್ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಅಥವಾ ಅಣುಜೀವಿಗಳು ವೃದ್ಧಿ ಆಗ್ತವೆ ಮತ್ತೆ ರೋಗ ಕಾಡಲಿಕ್ಕೆ ಒಂದು ದಾರಿನ ಮಾಡ್ಕೊಡ್ತವೆ. ಅದ್ರ ಜೊತೆಗೆ ಸ್ವಚ್ಛವಾಗಿರ್ತಕ್ಕಂಥದ್ದು ಮತ್ತೆ ತೇವಾಂಶ ಕಡಿಮೆ ಆಗಿರ್ಬೇಕು. ಮಳೆ ಆಗ್ಲಿ ಒಳಗಡೆ ಹೋಗ್ದ ಹಾಗೆ ಇರಿಸಲು, ಏನು ನಿಮ್ಗೆ ಗೊತ್ತು ಮಳೆ ಬರ್ಬೇಕಾದ್ರೆ ಕೆಲವೊಮ್ಮೆ ನೀರನ್ನು ಕೊಟ್ಟಿಗೆ ಒಳಗಡೆ ಹೆಚ್ಚುಮುತ್ತೆ, ಅದನ್ನ ಹತೋಟಿ ಮಾಡ್ಬೇಕು. ಏನೋ ಶೇಡ್ ನೆಟ್ ಆಗಿ ಅಥವಾ ಬೇರೆ ಏನಾದ್ರೂ ಹಾಕಿ ಮಳೆ ನೀರು ಒಳಗಡೆ ಬರ್ದ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಕೊಟ್ಟಿಗೆನ ಶುಚಿತ್ವವಾಗಿಡ್ಬೇಕು ಮತ್ತೆ ಒಣಗಿಸಿ ಇಡ್ಬೇಕು. ಅದು ಮುಖ್ಯವಾಗಿ ಇನ್ನೊಂದು ನಾವು ಸಾಂದ್ರತೆನ ಕಡಿಮೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕ ಕೊಟ್ಟಿಗೆನಲ್ಲಿ ಹೆಚ್ಚಿನದಾಗಿ ಆ ಜಾನುವಾರುಗಳನ್ನ ನಾವು ಹಾಕಿದ್ದಲ್ಲಿ ಏನಾಗುತ್ತೆ, ಅವುಗಳು ಸಗಣಿ ಹಾಕುತ್ತೆ ಮತ್ತೆ ಗಂಜಲ ಹಾಕುತ್ತೆ, ಜೊತೆಗೆ ಉಸಿರಾಡುತ್ತೆ. ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಗ್ಯಾಸ್ ಇರ್ಬೋದು, ಅಮೋನಿಯಾ ಗ್ಯಾಸ್ಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಕೊಟ್ಟಿಗೆ ಈ ಒಂದು ವಿಷಕಾರಕ ಅನಿಲಗಳು ಕೊಟ್ಟಿಗೆ ಒಳಗಡೆ ಸರಿಯಾದ ಗಾಳಿ ಚಲನೆ ಇದ್ರೆ ಈ ವಿಷಕಾರಕ ಅನಿಲಗಳು ಅಲ್ಲೇ ವೃದ್ಧಿ ಆಗುತ್ತೆ ಮತ್ತೆ ಅದಕ್ಕೆ ಒಂದು ಏನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಹೆಚ್ಚಿನ ಸಾಂದ್ರತೆ ಇಡಬಾರ್ದು, ಕೊಟ್ಟಿಗೆನಲ್ಲಿ ಜಾನುವಾರುಗಳ ಸಾಂದ್ರತೆ ಕಡಿಮೆ ಮಾಡಬೇಕು. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನು, ಮಳೆಯಲ್ಲಿ ನೆನೆದ ಹಾಗೆ ನೋಡ್ಕೊಳ್ಬೇಕು ಅಥವಾ ಏನಾದ್ರೂ ಲೀಕೇಜ್ ಇದ್ರೆ ಅದನ್ನ ಸರಿಪಡಿಸಬೇಕಾಗುತ್ತೆ. ಇದ್ದ ಸಮಯದಲ್ಲಿ ಹೊರಗಡೆ ಮೇಯಲಿಕ್ಕೆ ಬಿಡಬೇಡಿ. ಎರಡನೇದು ಮತ್ತೆ ಈ ತೇವಾಗಿ ಇರ್ತಕ್ಕಂಥ ಮೇವು ಕೊಡಬಾರ್ದು. ಯಾಕಂದ್ರೆ ನೀವು ಇವತ್ತು ಮೇವು ಕೊಡ್ಬೇಕಂದ್ರೆ ಹಿಂದಿನ ದಿನನೇ ಕಟಾವು ಮಾಡಿರ್ಬೇಕು, ತೇವಾಂಶ ಎಲ್ಲ ಹೋಗಿರ್ತಕ್ಕಂಥ ಮೇವನ್ನ ಕೊಡ್ಬೇಕು. ಜೊತೆಗೆ ಸಮತೋಲನ ಆಹಾರ ಕೊಡ್ಬೇಕು, ಯಾಕಂದ್ರೆ ಅವುಗಳಿಗೆ ಈ ಒಂದು ಥಂಡಿ ಕಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ ಸಾಧ್ಯತೆ ಇರೋದ್ರಿಂದ ನಾವು ಅವಕ್ಕೆ ಸಮತೋಲನ ಆಹಾರ ಸರಿಯಾದ ಪ್ರಮಾಣದಲ್ಲಿ ಸಮತೋಲನ ಆಹಾರ ಕೊಡ್ಬೇಕು. ಜೊತೆಗೆ ಖನಿಜ ಮತ್ತೆ ಜೀವಸತ್ವಗಳ ಮಿಶ್ರಣನ 50-60 ಗ್ರಾಂ ಒಂದು ದಿನಕ್ಕೆ ಪ್ರಮಾಣದಲ್ಲಿ ಕೊಟ್ರೆ ಈ ರೋಗ ನಿರೋಧಕ ಶಕ್ತಿ ಸಮೇತ ಹೆಚ್ಚಾಗುತ್ತೆ. ಅದು ಬಹಳ ಮುಖ್ಯವಾಗಿ ವಹಿಸ್ತಕ್ಕಂಥ ಕ್ರಮಗಳು ಇದೆ. ಅದು ಮುಖ್ಯವಾಗಿ ಏನು ಸಾಧಾರಣವಾಗಿ ನಿಮ್ಗೇನು ಈ ರೋಗಗಳು ಹೇಳಿದ್ರೆ ಮುಖ್ಯ ರೋಗಗಳಿದೆ. ಅದರಲ್ಲಿ ಇನ್ನೊಂದು ಕರುಗಳಲ್ಲಿ ಮತ್ತು ಚಿಕ್ಕ ಮರಿಗಳಲ್ಲಿ ಬೇದಿಯ ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಆಗ್ತಕ್ಕಂಥ ಬೇದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಅವಾಗಲೇ ಹೇಳಿದಾಗೆ ಶುಚಿತ್ವತೆ ಮತ್ತೆ ಹೆಚ್ಚಿನ ಶುಚಿತ್ವತೆ ಇಲ್ಲದೆ ಇರತಕ್ಕಂಥದ್ದು ತಂಪು ಇರತಕ್ಕಂಥದ್ದು ಮತ್ತೆ ಹೆಚ್ಚಿನ ತೇವಾಂಶ ಇರೋದ್ರಿಂದ ಮತ್ತೆ ಕಲುಷಿತ ನೀರು ಆಹಾರದಿಂದ ಮೈಕ್ರೋಆರ್ಗನಿಸಮ್ನ ದೇಹ ಸೇರಿ ಕರುಗಳಲ್ಲಿ ಮುಖ್ಯವಾಗಿ ಮತ್ತೆ ಚಿಕ್ಕ ಮರಿಗಳಲ್ಲಿ ಭೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಹುಟ್ಟಿದಂತ ಕರುಗಳನ್ನು ಏನ್ ಮಾಡ್ಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಗೀಣದ ಹಾಲನ್ನ ಕುಡಿಸ್ಬೇಕು ಕರುಗಳಿಗಿರ್ಬೋದು ಅಥವಾ ಆಡು ಮತ್ತೆ ಕುರಿ ಮರಿಗಳಿಗಿರ್ಬೋದು. ಮತ್ತೆ ಅವುಗಳಿಗೆ ಬೆಚ್ಚಾಗಿ ಇಡಬೇಕು ಮತ್ತೆ ಒಳ್ಳೆಯ ಶುದ್ಧವಾದಂತ ನೀರು ಮತ್ತೆ ಆಹಾರನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಕಾಲಕ್ಕೆ ತಕ್ಕನಂಗೆ ಜಂತುಹುಳು ನಾಶಕಗಳನ್ನ ಹಾಕಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಾಧಾರಣವಾಗಿ ಏನ್ ಹೇಳ್ತೀವಿ, ಕರುಗಳಿಗಾದ್ರೆ 10-15 ದಿನಗಳು ಅಂದ್ರೆ ಒಂದು ಡೋಸ್ ಜಂತುನಾಶಕಗಳನ್ನ ಹಾಕಬೇಕು. ಅದೇ ರೀತಿ ನಾವು ಕುರಿ ಅಥವಾ ಕಾಡಿನ ಮರಿಗಳಿಗೂ ಸಮೇತ ಜಂತುನಾಶಕಗಳನ್ನ ಹಾಕಿಸ್ಬೇಕಾಗುತ್ತೆ. ಇಷ್ಟೆಲ್ಲ ನೀವು ಹೇಳಿದ್ರಿ, ಆಹಾರದಲ್ಲಿ ನೀವು ಹೇಳ್ತಾ ಇದ್ರಿ ಈ ಸಂದರ್ಭದೊಳಗೆ ಆಹಾರ ತಿನ್ನೋದ್ರಿಂದನೂ ಕೂಡ ಬರುತ್ತೆ ಅಂತೇಳಿ. ಹೌದು, ಇನ್ನೊಂದು ಅದಕ್ಕಿಂತ ಮುಂಚಿತವಾಗಿ ಸಾಧಾರಣವಾಗಿ ಈ ಒಂದು ಸಮಯದಲ್ಲಿ ನಮ್ಮ ಆಕಳಗಳಿಗೆ ಬಾಧಿಸ್ತಕ್ಕಂತ ದೊಡ್ಡ ಸಮಸ್ಯೆ ಅಂತಂದ್ರೆ ಚೆಚ್ಚಲಬಾವು. ಯಾಕೇಳಿ, ಅದು ಅವಾಗಲೇ ಹೇಳಿದ ಹಾಗೆ ಪರಿಸರದಲ್ಲಿ ತೇವಾಂಶ ಇದ್ದಿಂದ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ, ಹೆಚ್ಚಿನ ತೇವಾಂಶ ಇರತಕ್ಕಂತ ಆಹಾರ ತಿನ್ನೋದ್ರಿಂದ ಅದಕ್ಕೆ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ ಆಕಳುಗಳಿಗೆ. ಹಾಗಾಗಿ ಅವುಗಳ ರೋಗ ನಿರೋಧಕ ಶಕ್ತಿ ಇನ್ನು ಕಡಿಮೆ ಆಗ ಸಾಧ್ಯತೆ ಇರುತ್ತೆ. ಮತ್ತೆ ಜೊತೆಗೆ ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ನಾವು ತಂಪು ಎನ್ವಿರಾನ್ಮೆಂಟ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಗೆ ಕಡಿಮೆ ಆಗ್ಲಿಕ್ಕೆ ಒಂದು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾಗಿ ಕೆಚ್ಚಲು ಬಾವು ಬರ್ತಕ್ಕಂಥ ಸಾಧ್ಯತೆ ಮತ್ತೆ ಮೊಲೆ ಬಾವು ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಇದರಲ್ಲಿ, ಅದು ನಮ್ಮ ಆಕಳಗಳಲ್ಲಿ. ಅದಕ್ಕೆ ನೋಡಿ, ಇದು ಬಹಳ ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ನಿಮಗೆ ಗೊತ್ತಿದೆ ಶುಚಿತ್ವತೆ ಅಂತ ಕಾಪಾಡ್ಕೊಳ್ಳೋದು ಎಲ್ಲಾನು ತಿಳಿದಿರ್ತಕ್ಕಂಥ ವಿಚಾರ. ಅದರ ಜೊತೆಯಲ್ಲಿ ನೀವು ಕೆಲವು ಮುಖ್ಯವಾದಂತಹ ಅಂಶಗಳನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ. ಒಂದು, ಅವಾಗಲೇ ಹೇಳದಾಗಿ ಸಮತೋಲನ ಆಹಾರ ಕೊಡಬೇಕು. ಎರಡನೇದು, ಖನಿಜ ಮತ್ತೆ ಜೀವಸತ್ವಗಳ ಮಿಶ್ರಣನ ಕೊಡ್ಬೇಕು. ಮೂರನೇ ವಿಚಾರ ಅಂತಂದ್ರೆ, ನಾವು ಹಾಲನ್ನು ನೀಡೋದಕ್ಕಿಂತ ಮುಂಚಿತವಾಗಿ, ಯಾಕಂದ್ರೆ ಎಲ್ಲ ಹೊರಗಡೆ ಹೋಗಿ ರಾಡಿನಲ್ಲಿ ಮಲಗಿರುತ್ತೆ ಅಥವಾ ಸಗಣಿನಲ್ಲಿ ಮಲಗಿರುತ್ತೆ ಅಥವಾ ಗಂಜಲದಲ್ಲಿ ಮಲಗಿರುತ್ತೆ, ಆ ಮೊಲೆ ತೊಟ್ಟುಗಳಿಗೆ ರೋಗ ಕಾರಕಗಳು ಅಂದ್ರೆ ಬ್ಯಾಕ್ಟೀರಿಯಾಗಳು ಇರ್ಬೋದು, ಯಾವ್ದೇ ರೋಗ ಕಾರಕಗಳು ಹಂಚ್ಕೊಂಡಿರುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ಮಾಡಬೇಕಾದಂತ ಕ್ರಮ ಎಂದ್ರೆ, ನಾವು ನಮ್ಮಲ್ಲಿಗೆ ಸಾಧಾರಣವಾಗಿ ಸಿಗ್ತಕ್ಕಂಥದ್ದು ಪೌಡರ್ ಐಡಿನ್ ಅಂತ ಸಿಗುತ್ತೆ, ಬೆಟಾಡಿನ್ ನಾವು ಗಾಯಕ್ಕೆ ಹಾಕ್ತಕ್ಕಂಥ ದ್ರಾವಣ, ಅದು ಸಾಧಾರಣವಾಗಿ 5% ದ್ರಾವಣ ಸಿಗುತ್ತೆ. ಅದನ್ನ ಏನ್ ಮಾಡೋದು, ಡೈಲ್ಯೂಟ್ ಮಾಡ್ಕೊಳ್ಬೇಕು. ಡೈಲ್ಯೂಟ್ ಎಷ್ಟು, ಒಂದು 100 ಮಿಲಿ ತಗೊಂಡ್ರೆ ಅದಕ್ಕೆ 900 ಮಿಲಿ ಶುದ್ಧ ಕುಡಿಯೋ ನೀರನ್ನ ಹಾಕಿ ಅಥವಾ ಕಾಯಸಿರೋ ನೀರನ್ನ ಹಾಕಿ ಅದನ್ನ ಡೈಲ್ಯೂಟ್ ಮಾಡ್ಕೊಂಡ್ರೆ 1 ಲೀಟರ್ ಬರುತ್ತೆ. ಆ 1 ಲೀಟರ್ ನ ಸಾಧಾರಣವಾಗಿ 2-3 ತಿಂಗಳು ಉಪಯೋಗಿಸ್ಬೋದು. ಅದ್ಲಿಕ್ಕೆ ಮೊದಲೇನ್ ಮಾಡಬೇಕು, ಹಾಲು ಕರೆಯೋದಕ್ಕಿಂತ ಮುಂಚಿತವಾಗಿ ಮೊಲೆ ತೊಟ್ಟನ ಈ ಪೌಡರ್ ಐಡಿನ ಅಥವಾ ದ್ರಾವಣದಲ್ಲಿ ಹದ್ದಬೇಕು. ನಂತರ ಶುಚಿಯಾಗಿ ತೊಳೆದು ಹಾಲು ನೀಡಬೇಕು. ಒಂದು ಎರಡನೇದು ಹಾಲು ಹಿಂದಿದ್ದ ನಂತರ ಸಮೇತ ಈ ಒಂದು ದ್ರಾವಣದಲ್ಲಿ ಹಾಕಬಹುದು, ಅಥವಾ ಲ್ಯಾಕ್ಟೋಫೆನ್ಸ್ ಅಂತ ಬಹಳಷ್ಟು ಕಮರ್ಷಿಯಲ್ ಆಗಿ ಅವೈಲೇಬಲ್ ಇರ್ತಕ್ಕಂತ ದ್ರಾವಣಗಳಿದ್ದಾವೆ, ಅಂದ್ರೆ ಟೀ ಡಿಪ್ಸ್ ಅಂತ ಕರಿತೀವಿ ನಾವು, ಈ ಲ್ಯಾಕ್ಟೋಫೆನ್ಸ್ ಡಿಪ್ಸ್ ಇರ್ಬೋದು ಅಥವಾ ಪೌಡರ್ ಅಯೋಡಿನ್ ಡಿಪ್ಸ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ತಯಾರಿ ಮಾಡಿರ್ತಕ್ಕಂತ ಪೌಡರ್ ಅಯೋಡಿನ್ ಅಥವಾ ಬೆಟಾಡಿನ್ ದ್ರಾವಣದಲ್ಲಿ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಇನ್ನೂ ಒಂದು ನೀವು ಕ್ರಮಗಳನ್ನ ತಗೊಳ್ಳಿ, ಏನ್ ಮಾಡಬಹುದು, ಈ ಕರು ಹಾಕ್ಲಿಕ್ಕೆ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ನೀವು ಟ್ರೈ ಸೋಡಿಯಂ ಸಿಟ್ರೇಟ್ ಇರತಕ್ಕಂತ ಯಾವುದೇ ಫೀಡ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ಬೋದು. ಯಾವುದು ಸಾಧಾರಣವಾಗಿ ನಾವು ಮೆಮಿಡಿಯಂ ಪೌಡರ್ ಅಂತ ಕರಿತೀವಿ, ಅಥವಾ ಮ್ಯಾಸ್ಟಿಗಾರ್ಡ್ ಕೇಕ್ ಇದೆ, ಅಥವಾ ಮ್ಯಾಸ್ಟಿಗೋ ಪೌಡರ್ ಎಲ್ಲ ಕಮರ್ಷಿಯಲ್ ಆಗಿ ಅಂದ್ರೆ ನಮ್ಮ ಪಟ್ಲ ದವಾಖಾನೆಗಳಲ್ಲಿ ಅಥವಾ ನಮ್ಮ ಶಾಪ್ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನ ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಏಳು ದಿನ ಕೊಡ್ಬೇಕು ಓರಲ್ಲಿ. ಎಷ್ಟು ಸಾಧಾರಣವಾಗಿ 50-60 ಗ್ರಾಮ್ ಅನ್ನ ಕೊಡ್ಬೇಕು, ಏಳು ದಿನ ಕೊಡ್ಬೇಕು. ಈ ತರ ಕೊಟ್ಟಲ್ಲಿ ಏನಾಗುತ್ತೆ, ಈ ಕೆಚ್ಚಲು ಭಾವ ಬರತಕ್ಕಂತ ಸಾಧ್ಯತೆನ ಕಡಿಮೆ ಮಾಡುತ್ತೆ. ಅದೇ ತರ ಈ 2 ತಿಂಗಳಾದ ಮೇಲೆ ನಂತರ 7 ದಿನ ಕೊಡೋದು. ಈ ತರ ಮಾಡ್ತಾ ಹೋದಲ್ಲಿ ಕೆಚ್ಚಲು ಭಾವನ ಬಹಳ ಚಲೋ ಅಥೋಟಿಗೆ ಬರುತ್ತೆ. ಒಂದು ಟೀ ಡಿಪ್ ಅಲ್ಲಿ ಹದ್ದಕ್ಕಂಥದ್ದು ಹಾಲು ಕರೆಯೋದಕ್ಕಿಂತ ಮುಂಚಿತವಾಗಿನೂ ಹದ್ದಬೇಕು, ಹಾಲು ಕರೆದ ನಂತರನೂ ಹದ್ದಬೇಕು. ಎರಡನೇ ವಿಚಾರ, ಒಳ್ಳೆ ಸಮತೋಲನ ಆಹಾರ ಮತ್ತೆ ಜೀವಸತ್ವಗಳ ಇರ್ತಕ್ಕಂಥ ಖನಿಜ ಮಿಶ್ರಗಳನ್ನ ಕೊಡಬೇಕು. ಮೂರನೇದು ಟ್ರೈಸೋಡಿಯಂ ಸಿಟ್ರೇಟ್ ಇರತಕ್ಕಂತ ಅಂಶ ಇರತಕ್ಕಂತ ಫೀಡ್ ಸಪ್ಲಿಮೆಂಟ್ಸ್ ಆವಾಗಲೇ ಹೇಳಿದೆ, ಅದು 2 ತಿಂಗಳಿಗೊಮ್ಮೆ ರಿಪೀಟ್ ಮಾಡಿದ್ರೆ ಈ ಒಂದು ಸಮಸ್ಯೆನ ಬಗೆಹರಿಸ್ಬೇಕು. ಅಂದ್ರೆ ಲಸಿಕೆ ಮತ್ತೆ ಸ್ವಚ್ಛತೆ, ಆ ನಂತರ ನಿರ್ವಹಣೆ, ಇವು ಬಹಳ ಮುಖ್ಯ ಅಂತ ಅಲ್ವಾ? ಹೌದು ಹೌದು. ಈಗ ಲಸಿಕೆ ಪ್ರತಿ ವರ್ಷನೂ ಕೊಡುವುದು ಅಥವಾ ಒಂದ್ಸಲ ಕೊಟ್ಟರೆ ಸಾಕು ಅನ್ನಂತವೇನಿಲ್ಲ ಅಲ್ವಾ? ಇಲ್ಲ ಇಲ್ಲ, ಆಕ್ಚುಲಿ ಈ ಒಂದು ಕಾಯಿಲೆಗಳಿಗೆ ಪ್ರತಿ ವರ್ಷ ಲಸಿಕೆ ಹಾಕಿಸಲೇಬೇಕಾಗುತ್ತೆ. ಇನ್ನು ಆಹಾರದ ಬಗ್ಗೆ ಏನ್ ಹೇಳ್ತೀರಿ? ಆಹಾರದಿಂದ ಬರ್ತಕ್ಕಂಥ ಸಮಸ್ಯೆ ಮೊದಲೇ ಹೇಳ್ತೀನಿ, ಯಾಕಂದ್ರೆ ಹೊಸದಾಗಿ ಚಿಗಿರುತ್ತೆ ಮತ್ತೆ ಕಳಲೆ ಎಲ್ಲ ಬಂದಿರುತ್ತೆ. ಕಾಂಗ್ರೆಸ್ ಗಿಡದಂತ ಗಿಡಗಳೆಲ್ಲ ಹೊಸದಾಗಿ ಕಾಂಗ್ರೆಸ್ ಅಥವಾ ಪಾರ್ಥೇನಿಯಂ ಅಂತ ಕರಿತೀವಿ, ಇಂಪೋಟೋರಿಯಂ ಅಂತ ಕರಿತೀವಿ ನಾವು. ಬಹಳಷ್ಟು ರೋಡ್ ಸೈಡ್ಗೆ ಎಲ್ಲ ತೋಟಗಳಲ್ಲೆಲ್ಲ ಬೆಳೆಯುತ್ತೆ. ಮತ್ತೆ ಅದ್ರ ಜೊತೆಲಿ ನಾವು ಫರ್ನ್ ಅಂತ ಕರಿತೀವಿ, ಅಂದ್ರೆ ಈ ದಂಡೆಗಳ ಬದಿಗೆ ಬೆಳೆಯುತ್ತೆ ಫರ್ನ್, ಒಂಥರ ಈ ಕ್ರಿಸ್ಮಸ್ ಟ್ರೀ ತರ ಎಲೆ ಇರುತ್ತೆ ಅದು. ಜೊತೆಗೆ ಈ ನಾಚಿಕೆ ಮುಳ್ಳು, ಇವೆಲ್ಲ ಹೊಸದಾಗಿ ಚಿಗಿರಿರ್ತಕ್ಕಂಥ ಆಹಾರಗಳು. ಏನು ಮಳೆ ಶುರು ಆಗಿರೋದ್ರಿಂದ ಮತ್ತೆ ತೇವಾಂಶ ಹೆಚ್ಚಾಗಿರೋದ್ರಿಂದ ಬಿದ್ದಿರ್ತಕ್ಕಂಥ ಆಹಾರ ತಿನ್ನದಲ್ಲಿ ಏನ ಸಾಧ್ಯತೆ ಆಗುತ್ತೆ, ಇದರಲ್ಲಿ ತೇವಾಂಶ ಹೆಚ್ಚಿರುತ್ತೆ. ಒಂದು ಹೆಚ್ಚಿರೋದ್ರಿಂದ ಏನಾಗಬಹುದು, ಒಂದು ಸಗಣಿನ ತೆಳು ಹಾಕ ಫಸ್ಟ್ ವಿಚಾರ. ಎರಡನೇದು ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ದಿನ ತಿಂತು ಅಂತಂದ್ರೆ ಈ ಹೊಟ್ಟೆ ಉಬ್ಬರ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಮುಖ್ಯವಾಗಿ ಏನು ಈ ನಮ್ಮ ಈ ಮೊಣಕಗಳಂತ ಕರಿತೀವಲ್ಲ, ಅದರಲ್ಲಿ ಕುರಿ ಮತ್ತೆ ಹಾಡುಗಳಲ್ಲಿ ಈ ಸಮಸ್ಯೆಗಳು ಬಹಳ ತೀವ್ರವಾಗಿ ಕಂಡುಬರ್ತವೆ. ಯಾಕಂದ್ರೆ ಸ್ವಲ್ಪ ಬೇಕಾಗಿರ್ತಕ್ಕಂಥ ಪ್ರಮಾಣ ಕಡಿಮೆ, ಅವು ಚಿಕ್ಕ ಪ್ರಾಣಿಗಳಾಗಿರೋದ್ರಿಂದ, ಅದು ಮಳೆಗಾಲ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಮತ್ತೆ ಬಹಳ ಗ್ರೀನ್ ಆಗಿ ಕಾಣುತ್ತೆ, ಬಹಳ ಹಸಿರಾಗಿ ಕಾಣೋದ್ರಿಂದ ಈ ಒಂದು ಆಹಾರನ ಬಹಳ ಬೇಗನೆ ಸೇವನೆ ಮಾಡಿದಾಗ ಅದು ಈ ಒಂದು ಆಹಾರ ಬೇಗ ಜೀರ್ಣ ಆಗುತ್ತೆ. ಅಕ್ಕಲ್ಲಿ ಜೀರ್ಣ ಆಗೋದಕ್ಕಿಂತ ಫರ್ಮೆಂಟೇಷನ್ ಆಗುತ್ತೆ, ಫರ್ಮೆಂಟೇಷನ್ ಆಗಿ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಆ ಗ್ಯಾಸ್ ಮತ್ತೆ ನೀರು ಎರಡೂ ಒಂದ್ ಕಡೆ ಟ್ರಾಪ್ ಆಗಿ ಗ್ಯಾಸ್ ಹೊರಗಡೆ ಹೋಗೋದ ಆಗಿ ಅಟ್ರೇನು ಹೊಟ್ಟೆಯಲ್ಲಿ ಹುಬ್ಬುತ್ತೆ. ಹೊಟ್ಟೆ ಹುಬ್ಬಿ ಶ್ವಾಸಕೋಶದ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ. ಜೊತೆಗೆ ಲ್ಯಾಕ್ಟಿಕ್ ಆಮ್ಲ ಅಂತ ಒಂದು ಆಮ್ಲ ರಿಲೀಸ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆಮ್ಲ ದೇಹನ ಸೇರಿದಾಗ ಒಂದು ವಿಷಕಾರಕ ಆಮ್ಲ ಅಂದ್ರೆ ದೇಹದ ಚಲನ ಮತ್ತು ಕ್ರಿಯೆಗಳನ್ನ ಈ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಕಡಿಮೆ ಮಾಡುತ್ತೆ, ಮತ್ತು ಮರಣ ಅಂತಕ್ಕಂಥ ಸಾಧ್ಯತೆನೂ ಇರುತ್ತೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂದ್ರೆ, ಹಸಿ ಮೇವು ಹಾಕೋದಕ್ಕಿಂತ ಮುಂಚಿತವಾಗಿ ಅಥವಾ ನೀವೇನಾದ್ರೂ ಹೊರಗಡೆ ಮೇಲೆ ಬಿಡೋದಕ್ಕಿಂತ ಮುಂಚಿತವಾಗಿ ಬೆಳಿಗ್ಗೆ ಸಮಯದಲ್ಲಿ ಒಂದು ಬಾರಿ ಒಣ ಮೇವನ್ನ ಕೊಡಬೇಕು. ಯಾವುದೇ ಆಗಲಿ ಒಣ ಮೇವು, ಇದು ಏನು ಬೆಳೆ ಹುಲ್ಲಾಗಿರ್ಬೋದು ಅಥವಾ ನಿಮ್ಮಲ್ಲಿ ದ್ವಿದಳ ಧಾನ್ಯದ ಯಾವ್ದಾದ್ರು ಬೆಳೆದಿದ್ದು ಅಥವಾ ಜೋಳದ ಕಡಿ ಯಾವುದೇ ಜೋಳದ ಮೇವು, ಯಾವುದೇ ಒಣ ಮೇವನ್ನ ಭತ್ತದ ಹುಲ್ಲು ಆಗ್ಬೋದು, ಯಾವ್ದು ಬೆಳೆ ಹುಲ್ಲು ಯಾವ್ದಾದ್ರು ಒಣಗಿರೋ ಮೇವು, ಯಾವ್ದಾದ್ರು ಒಣಗಿರೋ ಮೇವನ್ನ ಒಂದು ಬಾರಿ ಕೊಡ್ಬೇಕು. ನಂತರ ಹೊರಗಡೆ ಮೇಲೆ ಬಿಟ್ಟಾಗ ಏನಾಗುತ್ತೆ, ಒಣಗಿರೋ ಮೇವು ಜೊತೆ ಹಸಿ ಮೇವನ್ನು ಮಿಶ್ರಣ ಆಗ್ತಾ ಇರುತ್ತೆ. ಅದು ಬೇಗನೆ ಒಂದೇ ಬಾರಿಗೆ ಗ್ಯಾಸ್ ಉತ್ಪಾದನೆಯನ್ನ ನಿಯಂತ್ರಣ ಮಾಡುತ್ತೆ. ಒಂದು ಪಕ್ಷ ಗ್ಯಾಸ್ ಉತ್ಪಾದನೆ ಆದಲ್ಲಿ ಏನ್ ಮಾಡ್ಬೇಕು, ಸಾಧಾರಣವಾಗಿ ನಾವು ಏನ್ ಮಾಡ್ತೀವಿ ಮನೇಲಿ ಸಾಧಾರಣವಾಗಿ ಸಿಕ್ತಕ್ಕಂಥದ್ದು ನಮ್ಮ ಅಡುಗೆ ಎಣ್ಣೆ. ನಾವು ಮರಿಗಳದ್ದು ಯಾವ್ದು ಕುರಿ ಮತ್ತು ಹಾಡುಗಳಿಗಾದ್ರೆ ಚಿಕ್ಕ ಮರಿಗಳಿಗಾದ್ರೆ ಸಾಧಾರಣವಾಗಿ 50-100 ಮಿಲಿವರೆಗೂ ಅಡುಗೆ ಎಣ್ಣೆ ಕುಡಿಸ್ಬೋದು. ಹೊಟ್ಟೆ ಹೋಗಿದ್ರಲ್ಲಿ ದೊಡ್ಡವಾದ್ರೆ 200-250 ಮಿಲಿ ಕುಡಿಸ್ಬೋದು. ದೊಡ್ಡ ಕರುಗಳಿಗಾದ್ರೆ ನಾವು ಮೊಣಕಗಳಿಗೆ 500 ಮಿಲಿವರೆಗೂ ಎಣ್ಣೆನ ಕುಡಿಸ್ಬೇಕಾಗುತ್ತೆ. ಜೊತೆಗೆ ಕುಡಿಸ್ದಾಗ ಏನಾಗುತ್ತೆ, ಈ ಒಂದು ಹೊಟ್ಟೆ ಹಬ್ಬ ಸಮಸ್ಯೆ ಇದ ಅನಗತ್ಯದಲ್ಲಿ ಕಡಿಮೆ ಆಗುತ್ತೆ. ಅದಾದ ನಂತರ ಮನೆಯಲ್ಲೇ ಇರ್ತಕ್ಕಂಥದ್ದು ಅಡಿಗೆ ಸೋಡ ಅಂತ ಇರುತ್ತೆ, ಅಡಿಗೆ ಸೋಡ ನೀರನ್ನೆಲ್ಲ ಹಾಕಿ ಕುಡಿಸ್ಬೋದು. ಇದು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ವಿಧಾನ ಅಂದ್ರೆ ಯಾವಾಗ ಲೈಫ್ ಅನ್ನ ಜೀವನ ರಕ್ಷಣೆ ಮಾಡ್ಬೇಕು, ಅದು ಬಹಳ ಮುಖ್ಯ. ಅಂದ್ರೆ ಈ ಒಂದು ಜೀವ ರಕ್ಷಣೆ ಮಾಡಿದಾದ್ಮೇಲೆ ಅವ್ಕೆ ಬೇಕಾದಂತ ಔಷಧಿಗಳಿದೆ, ಬ್ಲೋಟಸಿಲ್ ಅಥವಾ ಬ್ಲೋಟೋರಿಡ್ ಅಂತ ಔಷಧಿಗಳಿದೆ, ಅದನ್ನ ಕುಡಿಸಿದಲ್ಲಿ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ, ಜೀವ ರಕ್ಷಣೆ ಮಾಡಿದಂಗೆ ಆಗುತ್ತೆ. ನಂತರ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನ್ ಬರುತ್ತೆ, ಈ ಹಾಲು ನೀಡ್ತಕ್ಕಂತ ಆಕಳುಗಳಲ್ಲಿ ಮೇವಿನಿಂದ ಆಗ್ತಕ್ಕಂತ ಸಮಸ್ಯೆ ಒಂದು. ಈಗ ನಮ್ಮ ಜನಗಳು ಹೇಳ್ತಾರೆ, ರೈತರು ಹೇಳ್ತಾರೆ, ಸರ್ ನಾವು ಒಂದು ಹನಿ ನೀರು ಇಡೋದಿಲ್ಲ, ಆದರೂ ನಾವು ಲ್ಯಾಕ್ಟೋಮೀಟರ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಮ ಹಾಲಿನಲ್ಲಿ 2% ಅಥವಾ 10% ವರ್ಗು ನೀರಿನ ಅಂಶ ತೋರಿಸುತ್ತೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ, ಒಂದು ಹಾಲು ತೇವಾಂಶನ ಹೀರ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ ವಾತಾವರಣದಲ್ಲಿ ಇರ್ತಕ್ಕಂಥದ್ದು. ಎರಡನೇ ವಿಚಾರ ಅಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಹಸಿಯಾಗಿ ಹೊಸದಾಗಿ ಸಿಗಿರತಕ್ಕಂತ ಆಹಾರವನ್ನ ಹಸಿ ಮೇವನ ಕೊಟ್ಟಲ್ಲಿ ಅದರಲ್ಲಿ ಆ ಜೊತೆಗೆ ನೀರಿನಲ್ಲಿ ನೆಂದೇ ಇರೋದ್ರಿಂದ ನೀರಿನ ಅಂಶ ಹೆಚ್ಚಿರುತ್ತೆ, ಹೊಟ್ಟೆ ತುಂಬುತ್ತೆ, ಹೊಟ್ಟೆಯಲ್ಲೆಲ್ಲ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅವಕ್ಕೆ ಸಾಕಷ್ಟು ಬೇಕಾದಂತ ಪೋಷಕಾಂಶಗಳು ಸಿಗೋದಿಲ್ಲ ಆಕಳುಗಳಿಗೆ. ಆಕಳಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗದೆ ಇರೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗುತ್ತೆ ಹಾಲಿನಲ್ಲಿ. ಈ ಒಂದು ಅಸಿಡಿಟಿ ಅಂತಕ್ಕಂಥ ಸಾಮಾನ್ಯ ಸಮಸ್ಯೆನು ನಮ್ಮ ಜಾನುವಾರುಗಳಲ್ಲಿ ಬಹಳ ಕಂಡು ಬರುತ್ತೆ, ನಮ್ಮ ಮಲೆನಾಡಿನಲ್ಲಿ ಅಥವಾ ಉತ್ತರ ಕನ್ನಡ ಭಾಗದಲ್ಲಿ. ಏನಕ್ಕೆ ಅಪ್ಪ ಅಂದ್ರೆ, ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ದಾಣಿ ಮಿಶ್ರಣ ಹೆಚ್ಚಿನದಾಗಿ ವಿಭಾಗಿಸೋದ್ರಿಂದ ಸಮೇತ ಈ ಅಸಿಡಿಟಿ ಆಗ ಸಾಧ್ಯತೆ ಇರುತ್ತೆ. ಈ ಅಸಿಡಿಟಿಯನ್ನು ರುಮಿನಲ್ ಅಸಿಡೋಸಿಸ್ ಅಂತ ಕರಿತೀವಿ ನಾವು, ಸಬ್ ಕ್ಲಿನಿಕಲ್ ರುಮಿನಲ್ ಅಸಿಡೋಸಿಸ್ ಅಂದ್ರೆ ಕಡಿಮೆ ತೀವ್ರತೆ ಇರತಕ್ಕಂತ ಅಸಿಡಿಟಿ. ಇದನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ಒಣಮೇವನ್ನ ಹಸಿ ಮೇವು ಕೊಡೋದಕ್ಕಿಂತ ಮುಂಚಿತವಾಗಿ ಅಥವಾ ದಾಣಿಗಳ ಕೊಡೋದಕ್ಕಿಂತ ಮುಂಚಿತವಾಗಿ ಒಣಮೇವನ್ನ ಕೊಡಬೇಕು. ಬೆಳಿಗ್ಗೆ ಒಮ್ಮೆ ಅಥವಾ ಸಾಯಂಕಾಲ ಒಮ್ಮೆ ಒಣಮೇವನ್ನ ಸಾಕಷ್ಟು ಕೊಡಬೇಕು, ಅಥವಾ ಬೆಳೆ ಹುಲ್ಲಿನಾದ್ರೂ ಕೊಡಬೇಕು ಕೊನೆ ಪಕ್ಷ. ನಂತರ ಹಸಿಮೇವು, ಹಸಿಮೇವು ಯಾವ ತರ ಇರತಕ್ಕಂಥದ್ದು ಅಂದ್ರೆ ತೇವಾಂಶನ ಇಲ್ಲದೆ ಇರತಕ್ಕಂಥದ್ದು ಕೊಡಬೇಕು. ಅಂದ್ರೆ ಇವತ್ತು ಮೇಲಕ್ಕೆ ಇವತ್ತು ಆಹಾರ ಕೊಡಬೇಕಾಗಿರ್ತಕ್ಕಂಥ ಮೇವನ್ನ ಒಂದು ದಿನ ಹಿಂದಿನ ದಿನನೇ ಕಟಾವು ಮಾಡಿ ಅದನ್ನ ನೀರಿನ ಅಂಶ ಎಲ್ಲ ಹೋದ ಮೇಲೆ ಆ ಒಂದು ಬಲ್ತಿರ್ಬೇಕು ಆಹಾರ ಕೊಡೋದ್ರಿಂದ, ಜೊತೆಗೆ ಸಮತೋಲನ ಆಹಾರ ಕೊಡೋದ್ರಿಂದ, ಅದ್ರ ಜೊತೆಯಲ್ಲಿ ನಾವು ಸಾಕಷ್ಟು ಖನಿಜ ಮಿಶ್ರಣ ಮತ್ತೆ ಏನು ಜೀವಸತ್ವ ಮಿಶ್ರಣ ಕೊಡೋದ್ರಿಂದ ಈ ಒಂದು ಸಮಸ್ಯೆನ ಬಗೆಹರಿಸಬಹುದು. ಒಟ್ಟು ಇಷ್ಟು ಕಾಳಜಿಯನ್ನು ವಹಿಸಬೇಕು ಅಲ್ವಾ ರಂಗನಾಥ್ ಅವರು? ಈ ಒಂದೊಂದು ರೋಗದ ಬಗ್ಗೆ ವಿಶೇಷವಾಗಿ ಬೇರೆ ಬೇರೆ ಮಾತಾಡಿದ್ರೆ ಇನ್ನೂ ರೈತರಿಗೆ ಚಂದ ಅರ್ಥ ಆಗುತ್ತೆ ಅಲ್ವಾ? ಹೌದಾ. ಈಗ ಈ ಸದ್ಯಕ್ಕೆ ನಮ್ಮ ಮಳೆಗಾಲದೊಳಗ ಏನೆಲ್ಲ ಸಾಧ್ಯತೆಗಳು ಇದಾವು? ಸ್ವಚ್ಛತೆ ಆಗಿರ್ಬಹುದು, ರೋಗ ನಿರೋಧಕವನ್ನ ಮಾಡ್ಬೇಕಾಗಿತ್ತು ಅಂದ್ರೆ ಲಸಿಕೆ ಹಾಕ್ಸೋದಾಗಿರ್ಬಹುದು, ಬಂದ ನಂತರ ಕಾಳಜಿ ತಗೊಳ್ಳೋದಾಗಿರ್ಬಹುದು, ಇವೆಲ್ಲ ರೈತರು ಮಾಡ್ತಾ ಇರ್ತಾರೆ. ಇನ್ನೂ ಕೂಡ ವೈಜ್ಞಾನಿಕ ಚಿಂತನೆ ಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ರಂಗನಾಥ್ ಅವರೇ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಧನ್ಯವಾದ. ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುಸಂಗೋಪನೆ ವಿಭಾಗದ ವಿಜ್ಞಾನಿಯಾಗಿರುವ ಡಾ ರಂಗನಾಥ್ ಜಿಜೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಗಿ. इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाने मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग पहली वाली बात कहा परम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ರೈತರಿಗೆ ಸಲಹೆ ಇತ್ತೀಚೆಗೆ ಕೃಷಿ ರಂಗದಲ್ಲಿ ಕೊಟ್ಟಿಗೆ ಗೊಬ್ಬರದ ಬಳಕೆ ಕಡಿಮೆಯಾಗುತ್ತಿರುವುದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ ಮಣ್ಣು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ ಇದರಿಂದಾಗಿ ಬೆಳೆಗಳಿಗೆ ಪೋಷಕಾಂಶಗಳ ಕೊರತೆಯಾಗಿ ಕೀಟ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದ್ದು ಇಳುವರಿ ನಿರೀಕ್ಷಿತ ಮಟ್ಟಕ್ಕಿಂತಲೂ ಕಡಿಮೆಯಾಗುತ್ತಿದೆ ಈ ಸಮಸ್ಯೆಯ ಮೂಲ ದನಕರುಗಳ ಸಾಕುವಿಕೆಯ ತೊಂದರೆಯಿಂದಾಗಿ ಕೊಟ್ಟಿಗೆ ಗೊಬ್ಬರ ಮನೆಯಲ್ಲಿ ಸಿಗಲಾರದ್ದಾಗಿದೆ ಆದ್ದರಿಂದ ಕೃಷಿ ಕಾರ್ಮಿಕರು ತಮ್ಮ ಜಮೀನಿನಲ್ಲಿ ಸ್ವತಃ ತಾವೇ ಎಲ್ಲಾ ಕಾರ್ಯನಿರ್ವಹಿಸುವುದರಿಂದ ತಮ್ಮೊಂದಿಗೆ ಒಂದು ಆಕಳು ಅಥವಾ ಎಮ್ಮೆಯನ್ನಾದರೂ ಸಾಕುತ್ತಾ ದನಕರುಗಳೊಂದಿಗಿನ ಕೃಷಿ ನಡೆಯುವಂತಾಗುತ್ತದೆ ಮಣ್ಣಿಗೆ ಸಾವಯವ ಗೊಬ್ಬರ ಹಾಕುವ ಸರಳ ಮಾರ್ಗೋಪಾಯಗಳು ಸಾವಯವ ಗೊಬ್ಬರಗಳ ಮೂಲಗಳೆಂದರೆ ದನಕರುಗಳ ಸಗಣಿ, ಸೂಕ್ಷ್ಮ ಜೀವಾಣುಗಳು, ಎರೆಹುಳ ಗೊಬ್ಬರ ಹಾಗೂ ಹಸಿರೆಲೆ ಗೊಬ್ಬರ. ರೈತರು ಈ ಸಾವಯವ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಒಂದು ಎಮ್ಮೆ ಅಥವಾ ಒಂದು ಆಕಳು ಒಂದು ವರ್ಷಕ್ಕೆ 3-4 ಟನ್ ಸಗಣಿ ಗೊಬ್ಬರವನ್ನು ಕೊಡುತ್ತದೆ. ಅಂದರೆ ಸಣ್ಣ ಅಥವಾ ಮಧ್ಯಮ ಹಿಡುವಳಿದಾರರು 1-2 ದನಗಳನ್ನು ಸಾಕುವುದರಿಂದ ತಮ್ಮ ಹೊಲಕ್ಕೆ ಬೇಕಾದ ಕೊಟ್ಟಿಗೆ ಗೊಬ್ಬರವನ್ನು ದೊರಕಿಸಿಕೊಳ್ಳಬಹುದು. ಒಂದು ಎಮ್ಮೆ ಅಥವಾ ಒಂದು ಆಕಳನ್ನು ಸಾಕಲು ಆಗುವ ಖರ್ಚನ್ನು ಅದರ ಹಾಲು ಮಾರಾಟದಿಂದ ನಿಭಾಯಿಸಬಹುದಲ್ಲದೆ ಮನೆಗೂ ಬೇಕಾದ ಹಾಲು ಮೊಸರು ಸದಾ ದೊರೆಯುತ್ತದೆ. ಸೂಕ್ಷ್ಮಾಣುಗಳ ಸಹಾಯದಿಂದ ಮನೆಗಳ ದನ ಕರುಗಳು ತಿಂದುಬಿಟ್ಟ ಮತ್ತು ಹೊಲಗದ್ದೆಗಳಲ್ಲಿ ಕೊಯ್ಲಾದ ನಂತರ ದೊರೆಯುವ ವಿವಿಧ ತ್ಯಾಜ್ಯಗಳನ್ನು ಕಳಿಸಿ ಪೋಷಕಾಂಶಯುಕ್ತ ಜೈವಿಕ ಸಾವಯವ ಗೊಬ್ಬರಗಳನ್ನು ರೈತರು ತಾವೇ ತಯಾರಿಸಿಕೊಳ್ಳಬಹುದು. ಎರೆಹುಳಗಳನ್ನು ಉಪಯೋಗಿಸಿಕೊಂಡು ಹೊಲಗದ್ದೆಗಳಲ್ಲಿ ಕೊಯ್ಲಾದ ನಂತರ ದೊರೆಯುವ ವಿವಿಧ ತ್ಯಾಜ್ಯಗಳನ್ನು ಕರಗಿಸಿ ಪೋಷಕಾಂಶಯುಕ್ತ ಸಾವಯವ ಗೊಬ್ಬರಗಳನ್ನು ರೈತರು ತಯಾರಿಸಿಕೊಳ್ಳಬಹುದು. ಇನ್ನು ಸಸ್ಯಜನ್ಯ ಹಸಿರು ಪದಾರ್ಥವನ್ನು ಮಣ್ಣಿನಡಿಯಲ್ಲಿ ಸೇರಿಸುವುದರಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಹಸಿರೆಲೆ ಗೊಬ್ಬರ ಬೆಳೆಗಳಾದ ಸೆಣಬು, ಡಯಾಂಚ, ಅಲಸಂದಿ, ಹೆಸರು, ಹುರಳಿ, ಗ್ಲೀರಿಸೀಡಿಯಾ, ಚೊಗಚಿ, ಹೊಂಗೆ, ಅಡಸೋಗೆ, ಎಕ್ಕೆ, ಕೆಲಟೋಟ್ರಾಪಿನ್, ದಲ್ಬರ್ಜಿಯಾ ಮುಂತಾದ ಬೆಳೆಗಳನ್ನು ಬೆಳೆದು ಸಾವಯವ ಗೊಬ್ಬರ ದೊರಕಿಸಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಇದರಲ್ಲಿ ಕೆಲವು ಬೆಳೆಗಳನ್ನು ಭೂಮಿಯಲ್ಲಿಯೇ ಬೆಳೆದು ಚಿಕ್ಕದಿರುವಾಗಲೇ ಮುಗ್ಗು ಹೊಡೆದು ಮಣ್ಣಿನಲ್ಲಿ ಬೆರೆಸಿ ಕಳೆಯುವಂತೆ ಮಾಡಲಾಗುತ್ತದೆ. ಇನ್ನು ಕೆಲವು ಬೆಳೆಗಳು ಗಿಡಗಂಟಿಗಳಾಗಿದ್ದು ಬದುವಿನಲ್ಲಿ ಬೆಳೆದು ಅವುಗಳ ತಪ್ಪಲು ಮತ್ತು ಮೃದುವಾದ ಕಾಂಡಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಹೀಗೆ ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರದ ಬಳಕೆಯಿಂದ ಕೃಷಿಕರು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ರೈತರಿಗೆ ಸಲಹೆ ಕೇಳಿದೆ. ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ ಉಸ್ಕೇ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೇ ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೇ ಹೈ ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ ಅಧಿಕ ಜಾನ್ಕಾರಿ ಕೆ ಲಿಯೇ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ತೂಗಮೋಲಟ್ಟೆ ತಿಂದಳೆ ಚಲಿ ತಿಂದಳಗೆ ಮುಂದೆ ಕೇಳಿ ಗಿಣಿರಾಮನ ಹಾಡು. ಮುನ್ನೂರಲ್ಲಿ ನೂರ ಗಿಳಿಯೇ ಬಂದೋ ಬಂದರ ಮರಿಗೆ ಎಲ್ಲ ಕೊಡುವರು ಕುಲವರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಕಾಲ ಕುಲರ ಮರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಗೊಳಿ ಮರ ತುಂಬ ಗಿಳಿಯೂ ರಮೋ ಏನಂದೆ ಚುಕಣ ನುಡಿದವೋ ಗಿಳಿಯೂ ರಮೋ ಏನಂದೆ ಚುಕಣ ನುಡಿದವೋಂದೇ ಕೊಡಲು ಎಲ್ಲೆಲ್ಲಿಗೆ ಪರಿಮಾಳೋ ಮೇನಿನ ಗೋಪ್ಯರಿಗೆ ಪರಿಮಳೋ ಗೋಪ್ಯರಿಗೆ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರಿಗೆ ಪರಿಮಳೋನ ಗೋಪ್ಯರಿಗೆ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರಿಗೆ ಪರಿಮಳೋ ಕೆಳಗಿನ ಗೋಪ್ಯರಿಗೆ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರೆ ನಡೆದರು ಕೆಳಗಿನ ಗೋಪ್ಯರೆ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರೆ ಕೊಯ್ಯಿಂದರು ಕೆಳಗಿನ ಗೋಪ್ಯರು ಗೊಂಡೆ ನಿತ್ತಲಿಗೆ ನಡೆದ ಗೊಂಡೆ ನೋವೆಲ್ಲ ಕೊಯ್ದಾರು ಕೆಳಗಿನ ಗೋಪ್ಯರೆ ಗೊಂಡೆ ನಿತ್ತಲಿಗೆ ಬಂದೋ ಕೆಳಗಿನ ಗೋಪ್ಯರೆ ಕೊಯ್ಯುವರು ಗೊಂಡೆ ನೋವಲ್ಲ ಎಕಡೆ ಕೊಯ್ಯುವಾರು ಬಣದ ಜೋಳುಗ್ಯ ಗೊಂಡೆ ನಮ್ಗೆ ಎಕಡೆ ಕೊಯ್ಯುವಾರು ಬಂದರು ಮಾಡಿನ ತೆಣೆ ಮೇಲೆ ಲಿರೋ ಚಿರೋ.